ಮುಗಿಸಲು ಕ್ರಮ, ಸಚಿವ ಡಾ ಕೆ ಸುಧಾಕರ್. ಕೇಂದ್ರ ರಾಜ್ಯ ಸರ್ಕಾರದಿಂದ ಹಲವು ಜನಪರ ಯೋಜನೆ ಜಾರಿ, ಸಿಸಿ ಪಾಟೀಲ್. ಗ್ರಾಮೀಣ ಪ್ರದೇಶಗಳಲ್ಲಿ ಶುದ್ಧ ಕುಡಿಯುವ ನೀರು ಪೂರೈಕೆಗೆ ಆದ್ಯತೆ, ಕೆ ಗೋಪಾಲಯ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ, ಸಮಯ 6:27. ಹೆಣ್ಣು ಗಂಡು ಹಂಗೆಲ್ಲ ಮಾತಾಡ್ಬೇಡ, ನಂಗೆ ಇವಳ ಆರೋಗ್ಯ ಮುಖ್ಯ. ಅವಳೇನು ಚೆಂದಾಗ, ಅವಳೆ ಡಾಕ್ಟರ್ಗೆ ಹೇಳಿದ್ಯಾ ಇದಪ್ಪ ಹೆಣ್ಣಾದ್ರೆ? ಡಾಕ್ಟರ್ನ ನಾವು ಕೇಳಿದ್ರು, ಅವ್ರು ಹೇಳಿದ್ರು ಇಬ್ಬರು ಜೈಲ್ಗೆ ಹಾಕ್ತಾರೆ. ಹೆಣ್ಣಾದ್ರೆ ತೆಗಿಸ್ಬಿಡು ಅಂತ ಹಾಗೇನಾರ ಒತ್ತಾಯ ಮಾಡಿದ್ರೆ ನೀನು ಕಂಬಿ ಎಣಿಸ್ತೀಯ, ದಂಡ ಹಾಕ್ತಾರೆ. ಯಾಕವ ಹಿಂಗೆಲ್ಲ ಯೋಚನೆ ಮಾಡ್ತೀಯ? ಮಗಳು ಮಗನು ತಾಯಿ ಕೂಸು ಇಬ್ರು ಚೆನ್ನಾಗಿದ್ರೆ ಹಾತ್ ಬಿಡು. ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಿಕ್ಷಾರ್ಹ ಅಪರಾಧ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೃಷಿ ರಂಗ, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಈ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ನೋಟುಗಳಿಕೆ ಮಾಲಿಕೆಯಲ್ಲಿ ಶುಂಠಿ ಮತ್ತು ಅರಿಶಿನ ಬೆಳೆಗಳ ಬೇಸಾಯ ಕುರಿತು ಡಾಕ್ಟರ್ ಎಚ್ ಜೆ ಅಕ್ಷಿತಾ ಅವರೊಡನೆ ಸಂದರ್ಶನ ಕೇಳುವಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕಾ ಇಲಾಖೆ, ಕೊಡಗು ಜಿಲ್ಲೆ. ಸರಣಿ ಕಾರ್ಯಕ್ರಮ ತೋಟಗಾರಿಕೆ ನೋಟುಗಳಿಕೆ. ತೋಟಗಾರಿಕಾ ಬೆಳೆಗಳ ತಾಕತ್ತು, ತೋಟಗಾರಿಕಾ ಬೆಳೆಗಳ ತಾಕತ್ತು, ಇಲ್ಲಿದೆ ವೈವಿಧ್ಯತೆಯ ಜಗತ್ತು, ಇಲ್ಲಿದೆ ವೈವಿಧ್ಯತೆಯ ಜಗತ್ತು. ನೋಡಿ ಇಳುವರಿಯ ಸಂಪತ್ತು, ನೋಡಿ ಇಳುವರಿಯ ಸಂಪತ್ತು. ಮಾಯವಾಗುತ್ತೆ ರೈತನ ವಿಪತ್ತು, ಮಾಯವಾಗುತ್ತೆ ರೈತನ ವಿಪತ್ತು, ಮಾಯವಾಗುತ್ತೆ ರೈತನ. ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ, ಮಡಿಕೇರಿ, ಕೊಡಗು ಜಿಲ್ಲೆ. ರೈತ ಬಾಂಧವರೇ, ಕೊಡಗಿನಲ್ಲಿ ಶುಂಠಿಯನ್ನ ಮತ್ತು ಅರಿಶಿನವನ್ನ ಹತ್ತಾರು ಜನ, ಯಾಕೆ ನೂರಾರು ಜನ ಮನೆ ಬಳಕೆಗೆ ಹಾಗೆ ವಾಣಿಜ್ಯ ದೃಷ್ಟಿಯಲ್ಲೂ ಬೆಳ್ಕೊಳ್ಳುತ್ತಿದೆ. ಈ ಕುರಿತಂತೆ ಇವತ್ತು ಸಲಹೆಗಳನ್ನು ನೀಡ್ತಿದ್ದಾರೆ ಅಪ್ಪಂಗಳದ ಭಾರತೀಯ ಸಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆ ಪ್ರಾದೇಶಿಕ ಕಚೇರಿಯ ವಿಜ್ಞಾನಿಯಾಗಿರುವ ಡಾಕ್ಟರ್ ಎಚ್ ಜೆ ಅಕ್ಷಿತಾ ಅವರು. ರೈತ ಬಾಂಧವರೇ, ನಿಮಗೆಲ್ಲ ತಿಳಿದಿರೋ ಹಂಗೆ ಶುಂಠಿ ಒಂದು ಬಹುವಾರ್ಷಿಕ ಬೆಳೆ. ಇದು ಜಿಂಜಿಬೆರೇಸಿಯ ಕುಟುಂಬಕ್ಕೆ, ಏಲಕ್ಕಿ ಇದೆಯಲ್ಲ ಅದೇ ಕುಟುಂಬಕ್ಕೆ ಸೇರಿದಂತಹ ಬೆಳೆಯಾಗಿದೆ. ಭಾರತವು ಅಗ್ರಸ್ಥಾನದಲ್ಲಿದೆ ಶುಂಠಿ ಕೃಷಿಯಲ್ಲಿ ಎಲ್ಲ ದೇಶಗಳಿಗೆ ಹೋಲಿಸಿದ್ರೆ. ಭಾರತದಲ್ಲಿ ನೋಡೋದಾದ್ರೆ ಮಧ್ಯಪ್ರದೇಶ, ಕರ್ನಾಟಕ, ಅಸ್ಸಾಂ, ಮಹಾರಾಷ್ಟ್ರ, ವೆಸ್ಟ್ ಬೆಂಗಾಲ್, ಒರಿಸ್ಸಾ ಎಲ್ಲ ರಾಜ್ಯಗಳಲ್ಲೂ ಸಹ ಶುಂಠಿ ಕೃಷಿಯನ್ನು ಮಾಡ್ತಾರೆ. ಶುಂಠಿ ಕೃಷಿಯಲ್ಲಿ ಮೊದಲನೇದಾಗಿ ಏನ್ ನೋಡ್ಬೇಕು ಅಂತಂದ್ರೆ ಯಾವ ರೀತಿಯ ಮಣ್ಣು ಇರಬೇಕು ಅಂತೇಳಿ. ಈ ಮಣ್ಣು ನಾವು ಏನ್ ಸೆಲೆಕ್ಟ್ ಮಾಡ್ತೀವಲ್ವಾ, ಆ ಮಣ್ಣು ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಮಣ್ಣಾಗಿರ್ಬೇಕಾಗಿರುತ್ತೆ ಶುಂಠಿ ಕೃಷಿಗೆ. ಯಾಕೆಂದ್ರೆ ನೀರು ನಿಂತರೆ ಅದರಲ್ಲಿ ಹಲವಾರು ರೋಗಗಳು ಬರುವಂತಹ ಸಂಭವ ಇರ್ತದೆ. ಆದ್ರಿಂದ ನಾವು ಎಲ್ಲಿ ನೀರು ಬಸಿದು ಹೋಗುತ್ತೋ ಅಂತ ಭೂಮಿಯನ್ನು ಸೆಲೆಕ್ಟ್ ಮಾಡಬೇಕು. ಮತ್ತೆ ಇನ್ನೊಂದು ಗಮನ ಇಡಬೇಕಾದಂತದೇನಂದ್ರೆ ಶುಂಠಿ ಎಕ್ಸಾಸ್ಟಿವ್ ಕ್ರಾಪ್ ಅಂತ ಹೇಳ್ತೀವಿ, ಜಾಸ್ತಿ ಗೊಬ್ಬರನ ಎಲ್ಲ ಮಣ್ಣಿಂದ ಎಳೆಯುತ್ತೆ. ಹಾಗಾಗಿ ಒಂದೇ ಭೂಮಿಯಲ್ಲಿ ಪ್ರತಿ ವರ್ಷ ಶುಂಠಿ ಬೆಳೆನ ಮಾಡ್ತಾ ಹೋಗಬಾರ್ದು. ಒಂದು ವರ್ಷ ಈ ಭೂಮಿಯಲ್ಲಿ ಮಾಡಿದ್ವಿ ಅಂದ್ರೆ ಒಂದ್ 2-3 ವರ್ಷನಾದ್ರೂ ಆ ಜಾಗನ ಬಿಟ್ಟು ಬೇರೆ ಜಾಗದಲ್ಲಿ ಶುಂಠಿ ಕೃಷಿಯನ್ನ ಮಾಡಬಹುದು. ಶುಂಠಿ ಕೃಷಿ ಆದ್ಮೇಲೆ ಬೆಳೆ ಪರಿವರ್ತನೆ ಮಾಡ್ತೀವಲ್ಲ, ಅದರಲ್ಲಿ ತರಕಾರಿಗಳನ್ನ ಜಾಸ್ತಿ, ಟೊಮೆಟೊ, ಬದನೆ,

ನಾವೀಗ ಗೆಡ್ಡೆಗಳನ್ನ ಕಟ್ ಮಾಡೋದ್ರಿಂದ ಅದ್ರಲ್ಲಿ ಏನಾದ್ರೂ ರೋಗ ಬರುವ ಸಂಭವ ಇತ್ತು ಅಂದ್ರೆ ಅಲ್ಲೇ ತೋರಿಸ್ಬಿಡುತ್ತೆ ನಮಗೆ ಒಂದೊಂದ್ಸರಿ ರೋಗದ ಲಕ್ಷಣಗಳು. ಆ ಗೆಡ್ಡೆನ ಮಾತ್ರ ನಾವು ತೆಗೆದು ಹಾಕ್ಬಹುದು. ಇದರಿಂದ ಏನಾಗುತ್ತೆ ಅಂದ್ರೆ ನಾವು ಎಲ್ಲಿ ಬೆಳೆ ಬೆಳಿಬೇಕು ಅಂತಿದೀವಲ್ಲ ಅಲ್ಲಿಗೆ ತಗೊಂಡೋಗೋದನ್ನ ತಪ್ಪಿಸ್ಬಹುದು ಮೊದಲನೇದಾಗಿ. ಮತ್ತೆ ಇನ್ನೊಂದು ಅಡ್ವಾಂಟೇಜ್ ಏನಾಗುತ್ತೆ ಅಂದ್ರೆ ನೀವು ಯಾವಾಗ ನೆಡ್ಬೇಕು ಅಂತ ಅನ್ಕೊಂಡಿದ್ರೋ ಅವಾಗ ಮಳೆ ಬರಲಿಲ್ಲ ಅಂದ್ರೆ ನೀವು ಇನ್ನೂ ಒಂದು 10-15 ದಿನ ಬೇಕಾದ್ರೆ ನರ್ಸರಿಯಲ್ಲೇ ಇಟ್ಕೋಬಹುದು. ಇದರಲ್ಲೂ ಗ್ರೋತ್ ಬಂದಿರುತ್ತೆ ಮತ್ತೆ ತಗೊಂಡೋಗಿ ಮೇನ್ ಫೀಲ್ಡ್ ಅಲ್ಲಿ ಬೆಳ್ಕೋಬಹುದು ನೀರಿರೋ ಟೈಮ್ ಅಲ್ಲಿ. ಅರಿಶಿನ ಸಹ ಒಂದು ಜಿಂಜಿಬೆರೇಸಿಯ ಕುಟುಂಬಕ್ಕೆ ಸೇರಿದಂತಹ ಬಹುವಾರ್ಷಿಕ ಬೆಳೆಯಾಗಿದೆ. ಅರಿಶಿನ ಅನ್ನೋದು ನಮ್ಮ ನಿತ್ಯ ಜೀವನದ ಒಂದು ಮುಖ್ಯ ಭಾಗವಾಗಿದೆ. ನಾವು ಅರಿಶಿನ ಇಲ್ದಲೇನೆ ಯಾವುದೇ ಅಡುಗೆನು ಮಾಡಕ್ಕಾಗಲ್ಲ ಅನ್ನೋ ಅಷ್ಟು ಮಟ್ಟಿಗೆ ನಮಗೆ ಅರಿಶಿನ ಮುಖ್ಯ ಭಾಗ ಆಗಿದೆ. ನಾವು ಇದನ್ನ ಸಂಬಾರ ಅಲ್ದಲೇನೆಯ ಅದರದ್ದು ಬಣ್ಣಕ್ಕೋಸ್ಕರ ಔಷಧಿ ಮತ್ತೆ ಕಾಂತಿವರ್ಧಕವಾಗಿಯೂ ಸಹ ಫೇಸ್ ಕ್ರೀಮ್ಸ್ ಯೂಸ್ ಮಾಡ್ತಾರಲ್ಲ ಅದರಲ್ಲೂ ಸಹ ಅದನ್ನು ಮುಖ್ಯವಾಗಿ ಉಪಯೋಗಿಸ್ತಾರೆ. ಅದಲ್ದಲೇನೆ ಸಹ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಅರಿಶಿನ ಅನ್ನೋದು ಒಂದು ಮುಖ್ಯ ಭಾಗ. ನಾವು ಹೇಗೆ ಕುಂಕುಮ ಬಳಸ್ತೀವೋ ಅದ್ರ ಜೊತೆಗೆ ಅರಿಶಿನ ಸಹ ಅಷ್ಟೇ ಪ್ರಮುಖವಾದದ್ದು. ಭಾರತ ಇಡೀ ಪ್ರಪಂಚದಲ್ಲಿ ನೋಡಿದ್ರೆ ಅರಿಶಿನದ ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಇದನ್ನ ಮುಖ್ಯವಾಗಿ ನಮ್ಮ ದೇಶದಲ್ಲಿ ತೆಲಂಗಾಣ, ಆಂಧ್ರಪ್ರದೇಶ, ತಮಿಳುನಾಡು, ಒರಿಸ್ಸಾ, ಕರ್ನಾಟಕ, ಪಶ್ಚಿಮ ಬಂಗಾಳ, ಗುಜರಾತ್ ಹೀಗೆ ರಾಜ್ಯಗಳಲ್ಲಿ ಇದನ್ನ ಬೆಳೀತಾ ಇದ್ದಾರೆ ಅರಿಶಿನ. ಮತ್ತೆ ವಾರ್ಷಿಕವಾಗಿ 1500 mm ಮಳೆ ಬೀಳುವಂತ ಜಾಗಗಳಲ್ಲಿ ಅರಿಶಿನವನ್ನ ಬೆಳಿಬಹುದಾಗಿದೆ. ಹಾಗೇನೆ ಅರಿಶಿನದಲ್ಲಿಯೂ ಸಹ ಹಲವಾರು ತಳಿಗಳಿವೆ. ಶುಂಠಿಯಲ್ಲಿ ಬರೋ ಹಾಗೆ ಅರಿಶಿನದಲ್ಲೂ ನಾವು ತುಂಬಾ ತಳಿಗಳನ್ನ ನೋಡ್ತೀವಿ. ಮುಖ್ಯವಾಗಿ ಜನಪ್ರಿಯ ಆಗಿರುವಂತ ತಳಿಗಳು ಅಂತಂದ್ರೆ ದುಗ್ಗಿರಾಲ, ತೆಕ್ಕುರ್ಪೆಟ್, ಸುಗಂಧಂ, ಅಮಲಾಪುರಂ, ಮತ್ತೆ ಈರೋಡ್ ಲೋಕಲ್ ಅಂತ ಎಲ್ಲರೂ ಕೇಳಿರ್ತೀರ, ಮತ್ತೆ ಸೇಲಂ ಲೋಕಲ್ ಅಂತ ಹೇಳಿ, ಅಲ್ಲೆಪ್ಪಿ, ಲಕ್ಕಡಾಂಗ್ ಅಂತ ಒಂದು ತಳಿ ಇದೆ. ಈ ತಳಿಗಳು ಹೆಚ್ಚು ಜನಪ್ರಿಯನೂ ಇದೆ ಮತ್ತೆ ಅವು ಲೋಕಲ್ ಕಲ್ಟಿವರ್ಸ್. ಅದ್ರ ಜೊತೆಗೇನೆ ಹಲವಾರು ಸಂಸ್ಥೆಗಳು ಇದ್ರ ಬಗ್ಗೆ ಸಂಶೋಧನೆ ಮಾಡಿ ಹಲವಾರು ತಳಿಗಳನ್ನ ಬಿಡುಗಡೆ ಮಾಡಿವೆ. ಅದರಲ್ಲಿ ಮುಖ್ಯವಾಗಿ ಭಾರತೀಯ ಸಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆ ಕಲ್ಲಿಕೋಟೆಯಲ್ಲಿರೋ ಮುಖ್ಯ ಕಚೇರಿಯಿಂದ ಬಿಡುಗಡೆ ಮಾಡಿರುವಂತಹ ತಳಿಗಳಂದ್ರೆ ಸುವರ್ಣ, ಸುಗುಣ, ಸುದರ್ಶನ, ಪ್ರಭಾ, ಪ್ರತಿಭಾ, ಐಎಸ್ಆರ್ ಅಲ್ಲೆಪ್ಪಿ ಸುಪ್ರೀಂ, ISR ಕೇದಾರಾಮ್, ಮತ್ತೆ ಈಗ ISR ಪ್ರಗತಿ ಅಂತ ಹೇಳಿ ಒಂದು ಹೊಸ ತಳಿಯನ್ನ ಬಿಡುಗಡೆ ಮಾಡಿದೆ. ಅದಲ್ದಲೇನೆ ತಮಿಳುನಾಡು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಕೊಯಂಬತ್ತೂರಲ್ಲಿದೆ, ಅವರು ಸಹ ಕೋ 1, ಕೋ 2, BSR 1, BSR 2 ಅಂತ ಹೇಳಿ ತಳಿಗಳನ್ನ ಬಿಡುಗಡೆ ಮಾಡಿದ್ದಾರೆ. ಮತ್ತೆ ಪೊಟ್ಟಂಗಿಯಿಂದನೂ ತಳಿಗಳು ಬಂದಿದೆ, ಮತ್ತೆ ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಿಂದನೂ ಸಹ ತಳಿಗಳನ್ನ ಬಿಡುಗಡೆ ಮಾಡಿದ್ದಾರೆ. ಇದಿಷ್ಟು ತಳಿಗಳಲ್ಲಿ ಪ್ರಗತಿ ಅನ್ನೋದು ಹೊಸ ತಳಿಯಾಗಿದೆ. ಲೋಕಲ್ ಕಲ್ಟಿವರ್ಸ್ ಏನ್ ಹೇಳಿದ್ವಲ್ಲ, ಸೇಲಂ ಆಗ್ಲಿ ಅಥವಾ ಈರೋಡ್ ಆಗ್ಲಿ, ಅದ್ರ ಜೊತೆಗೆ ಚಾಮರಾಜನಗರ ಆ ಕಡೆಯಲ್ಲಿ ನೋಡಿದ್ರೆ ಪ್ರತಿಭಾನು ಸಹ ಬೆಳೀತಾ ಇದ್ದಾರೆ. ಪ್ರತಿಭಾ ತಳಿಯೂ ಸಹ ಜನಪ್ರಿಯ ಆಗ್ತಿದೆ, ಆ ತಳಿಯನ್ನು ಬೆಳೆಯೋರ್ನ ನೋಡ್ಬೋದು. ಮತ್ತೆ ಅದ್ರ ಜೊತೆಗೆ ಪ್ರಗತಿ ಅಂತ ಹೇಳಿ, ಪ್ರಗತಿ ತಳಿಯಲ್ಲಿ ವಿಶೇಷತೆ ಏನು ಅಂತಂದ್ರೆ ಎಲ್ಲಾ ತಳಿಗಳು ಸಹ ನಾನೇನು ಹೇಳಿದ್ನು ಮೊದಲು ಅದೆಲ್ಲದಕ್ಕೂ ಕಟಾವಿಗೆ ಬರ್ಲಿಕ್ಕೆ 210 ದಿನಗಳು ಬೇಕಾಗುತ್ತೆ. ಇದು ಶಾರ್ಟ್ ಡ್ಯೂರೇಷನ್ ವೆರೈಟಿ, 180 ದಿನದಲ್ಲಿ ಕಟಾವು ಮಾಡಬಹುದು. ಒಂದು ಅಡ್ವಾಂಟೇಜ್ ಇದೆ ಈ ತಳಿಯಲ್ಲಿ. ಮತ್ತೆ ಕರ್ಕುಮಿನ್ ಕಂಟೆಂಟ್, ಅದು ಮೇನ್ ಅರಿಶಿನದಲ್ಲಿ ನೋಡೋದು, ಅದನ್ನ ನಾವು ಮೆಡಿಸಿನ್ಸ್ ಅಲ್ಲೆಲ್ಲ ಯೂಸ್ ಮಾಡುವಂತ ಮುಖ್ಯ ಕಾಂಪೌಂಡ್ ಅದು ಕರ್ಕುಮಿನ್. ಅದು ಕಂಟೆಂಟ್ ಪ್ರಗತಿಯಲ್ಲಿ 5% ಅಷ್ಟಿರುತ್ತೆ. ಮತ್ತೆ ನಾನೇನು ಪ್ರತಿಭಾ ಅಂತ ಹೇಳಿದ್ನೋ ಅದರಲ್ಲಿ 6.2% ಬಿತ್ತನೆ ಬೀಜದ ಬಳಕೆ ಮತ್ತು ನಾಟಿ ವಿಧಾನ, ನಾಟಿ ಸಮಯ, ಹಾಕುವ ಗೊಬ್ಬರ, ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿ. ಬೇಸಿಗೆ ಸ್ಟಾರ್ಟ್ ಆಗುತ್ತಲ್ವಾ, ಆ ಟೈಮಲ್ಲಿ ಚೆನ್ನಾಗಿ ಭೂಮಿಯನ್ನ ಉಳುಮೆ ಮಾಡಬೇಕು. ಉಳುಮೆ ಮಾಡಿಬಿಟ್ಟು ಆಮೇಲೆ ಮಣ್ಣನ್ನ ಹದಕ್ಕೆ ತಂದು ನಂತರ ನಾವು ಬೆಡ್ಗಳನ್ನ ಪ್ರಿಪೇರ್ ಮಾಡಬಹುದು. ಈಗ ಹೆಚ್ಚು ಮಳೆ ಬೀಳುವಂತ ಪ್ರದೇಶಗಳಲ್ಲಿ ಏನ್ ಮಾಡ್ತೀವಿ ಅಂತ ಅಂದ್ರೆ ಬೆಡ್ಗಳನ್ನ ಮಾಡಿಬಿಟ್ಟು 1 meter ಅಗಲದಷ್ಟು ಮತ್ತೆ 15 cm ಎತ್ತರ ಇದ್ಬಿಟ್ಟು ಮತ್ತೆ ಉದ್ದ ಎಷ್ಟು ಬೇಕಾದ್ರೂ ನಮ್ಮ ಅನುಕೂಲಕ್ಕೆ ತಕ್ಕಂತೆ 2 meter ಇಲ್ಲ 3 meter ಇಲ್ಲ 4 meter ವರ್ಗೂ ತಗೋಬಹುದು. ಆ ತರ ಮಾಡ್ಬಿಟ್ಟು ಆ ಬೆಡ್ಗಳನ್ನ ಪ್ರಿಪೇರ್ ಮಾಡಬಹುದು. ಅದಲ್ದಲ್ಲೇನೆ ಏನಾದ್ರೂ ಮಳೆ ಕಡಿಮೆ ಇರುವಂತ ಜಾಗ ನೀರು ನಿಲ್ಬಿಸಬೇಕು ಅಂತ ಅಂದ್ರೆ ಅಲ್ಲೂ ಸಹ ಏರು ಮಡಿಗಳನ್ನ ಮಾಡ್ಬಿಟ್ಟು ಸಹ ಅರಿಶಿನವನ್ನ ಬೆಳಿಬಹುದು. ಆತರ ತಮಿಳ್ನಾಡು ಕಡೆ ಹೋದ್ರೆ ಅವ್ರು ಬೆಡ್ಗಳನ್ನ ಮಾಡಲ್ಲ, ಹೆಚ್ಚಾಗಿ ಏರು ಮಡಿಗಳನ್ನ ಮಾಡ್ಬಿಟ್ಟು ಅಲ್ಲಿ ಬೆಳೀತಾರೆ ಅದನ್ನ ಮುಖ್ಯವಾಗಿ. ಎಷ್ಟು ಬಿತ್ತನೆ ಬೀಜ ಬೇಕಾಗುತ್ತೆ? ಇದರಲ್ಲಿ ಬಿತ್ತನೆ ಬೀಜ 2000-2500 kg ಅಷ್ಟು ಬೇಕಾಗುತ್ತೆ ಪ್ರತಿ ಹೆಕ್ಟೇರಿಗೆ. ಇದರಲ್ಲೂ ಸಹ ಪ್ರೋಟ್ರಿ ಟೆಕ್ನಾಲಜಿ, ಆ ತಂತ್ರಜ್ಞಾನವನ್ನು ಬಳಸಿದ್ರೆ ಬಿತ್ತನೆ ಬೀಜ ಬೇಕಾಗುವಂತ ಪ್ರಮಾಣವನ್ನ ಕಡಿಮೆ ಮಾಡಬಹುದು. ಶುಂಠಿಗಿಂತ ಹೆಚ್ಚಿಗೆ ಬಿತ್ತನೆ ಬೀಜ ಬೇಕಂತ ಹೇಳ್ತದ್ರಿ? ಹೌದು. ಪ್ರೋಟ್ರಿ ತಂತ್ರಜ್ಞಾನವನ್ನು ಇಲ್ಲಿ ಬಳಕೆ ಮಾಡಿಕೊಂಡು ಬಿತ್ತನೆ ಬೀಜದ ಬಳಕೆಯನ್ನ ಕಮ್ಮಿ ಮಾಡ್ಕೊಳ್ಬಹುದು. ಹೌದು. ಯಾವಾಗ ಸೂಕ್ತವಾದ ಸಮಯ ಅಂತ ಹೇಳ್ತೀರಿ? ಇದರಲ್ಲೂ ಸಹ ನಾವು ಮಳೆ ನೋಡ್ಕೊಂಡು ಬೆಳೆ ಸ್ಟಾರ್ಟ್ ಮಾಡ್ತಾರೆ. ಏಪ್ರಿಲ್ ಮೇ ತಿಂಗಳಲ್ಲಿ ಮುಂಗಾರು ಮಳೆ ಏನ್ ಬೀಳುತ್ತಲ್ಲ ಆ ಟೈಮಲ್ಲಿ ಬಿತ್ತನೆ ಮಾಡೋದು ಸೂಕ್ತವಾಗಿರುತ್ತೆ ಇದರಲ್ಲಿ. ಒಂದ್ ರೀತಿಯಲ್ಲಿ ಶುಂಠಿ ಬೆಳೆದಂಗೆ ಹೌದು. ಆದ್ರೆ ಶುಂಠಿಗೆ ಬರುವ ಕಾಯಿಲೆ ಅರಿಶಿನದಲ್ಲಿ ಅಷ್ಟಾಗಿ ಕಾಣಿಸೋದಿಲ್ಲ ಅಲ್ವಾ? ಅರಿಶಿನದಲ್ಲಿ ಅಷ್ಟಾಗಿ ರೋಗ ಬರಲ್ಲ, ಕೀಟದಲ್ಲಿ ಕಾಂಡ ಕೊರಕ ಅದೊಂದು ಬರುತ್ತೆ ಅಷ್ಟೇನೆ, ಸ್ವಲ್ಪ ಮಟ್ಟಿಗೆ ಕಾಣಿಸುತ್ತೆ. ಅದು ಬಿಟ್ರೆ ಎಲೆ ಚುಕ್ಕೆ ರೋಗ ಸ್ವಲ್ಪ ಕಂಡು ಬರುತ್ತೆ, ಅದ್ ಬಿಟ್ರೆ ಕೊಳೆ ರೋಗಗಳೆಲ್ಲ ಕಡಿಮೆ. ಎಲೆ ಚುಕ್ಕೆ ರೋಗ ಕಂಡು ಬಂದ್ರೆ ಮ್ಯಾಂಕೋಸೆಬ್ ಅಂತ ಬರುತ್ತೆ, 2 ಗ್ರಾಮ್ ಅಷ್ಟು 1 ಲೀಟರ್ ನೀರಿನಲ್ಲಿ ಹಾಕ್ಬಿಟ್ಟು ಸ್ಪ್ರೇ ಮಾಡಬಹುದು. ಕೊಡಗಿಗೆ ಅರಿಶಿನ ಎಷ್ಟು ಪ್ರಶಸ್ತವಾದದ್ದು, ಎಷ್ಟು ಸೂಕ್ತವಾದದ್ದು ಅಂತ ಹೇಳ್ತೀರಿ? ಶುಂಠಿ ತರ ಇದನ್ನು ಆರಾಮಾಗಿ ಬೆಳಿಬಹುದಾ ಅಥವಾ ಏನಾದ್ರೂ ಇತಿಮಿತಿ ಇದೆ ಅಂತ ಹೇಳ್ತೀರಾ? ಇಲ್ಲ, ಅರಿಶಿನವನ್ನು ಸಹ ಬೆಳಿಬಹುದು ಕೊಡಗಿನಲ್ಲಿ, ಹೆಚ್ಚು ಮಳೆ ಆಗುತ್ತೆ. ಬಟ್ ಆದ್ರೂ ನೋಡ್ಕೊಂಡು ಇಲ್ಲಿ ಬೆಡ್ಗಳನ್ನ ಮಾಡ್ಬಿಟ್ಟು ಬೆಳೆಯೋದು ಸೂಕ್ತ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ನಾವು ಏರು ಮಡಿಗಳು ಮಾಡಿದ್ರೆ ಒಂದೊಂದ್ಸರಿ ಮಳೆಗಾಲದಲ್ಲಿ ಕೊಳೆ ಬರಲ್ಲ ಅಂತ ಹೇಳ್ತೀವಿ, ಆದ್ರೆ ಜಾಸ್ತಿ ನೀರ್ ನಿಂತಾಗ ಕೊಳೆ ಬರುವಂತ ಸಂಭವಗಳು ಇರುತ್ತೆ. ಹಾಗಾಗಿ ಬೆಡ್ಗಳು ಮಾಡ್ಬಿಟ್ಟು ನಾವು ಬೆಳ್ಕೋಬಹುದು. ಅದಲ್ದಲ್ಲೇನೆ ಅದನ್ನ ಮಾರಾಟಕ್ಕೋಸ್ಕರ ಬೆಳಿತೀವಿ ಅನ್ನೋದಕ್ಕಿಂತ ನಾವು ಮನೆ ಮಟ್ಟಿಗೆ ಅದ್ರನ್ನು ಬೆಳ್ಕೋಬಹುದಾಗಿದೆ ಕೊಡಗಿನಲ್ಲಿ. ಹೆಚ್ಚು ಮಳೆಯನ್ನು ಸಹಿಸಿಕೊಳ್ಳುತ್ತೆ ಅರಿಶಿನ ಅಲ್ವಾ? ಸಹಿಸಿಕೊಳ್ಳುತ್ತೆ. ನೀರು ಹೆಚ್ಚಾಯ್ತು ಕೊಳೆ ಬಂತು ಅನ್ನೋ ತರ ಆತಂಕನೂ ಇರುವುದಿಲ್ಲ, ಚೆನ್ನಾಗಿ ಬೆಳೀತತೆ. ಆದ್ರೆ ತುಂಬಾ ಜನ ಪ್ರಯತ್ನ ಮಾಡಕ್ ಹೋಗಿಲ್ಲ. ಹೌದು, ಮುಂಗಾರಿಯಲ್ಲಿ ಮಾತ್ರ ಹಾಕೊಳ್ಳಿಕ್ ಆಗ್ತದ ಅಥವಾ ಸ್ವಲ್ಪ ತಡವಾಗಿ ಹಾಕೊಂಡು ಮಳೆಗಾಲ ಕಡಿಮೆ ಆದ್ಮೇಲೆ ನಾಟಿ ಮಾಡ್ಕೊಂಡು ಬೆಳಿಲಿಕ್ಕೂ ಅವಕಾಶ ಇದೆ ಅಂತ ಹೇಳ್ತೀರಾ? ಬೆಳಿಬಹುದು ಸರ್, ನೀರು ಕೊಟ್ಕೊಂಡು ಅದನ್ನ ಬೆಳೆ ಮಾಡಬಹುದು. ಭತ್ತದ ಗದ್ದೆಗಳನ್ನು ಈ ಉದ್ದೇಶಕ್ಕೆ ಉಪಯೋಗಿಸಿಕೊಳ್ಬಹುದು. ಹೌದು, ಭತ್ತದ ಕಟಾವು ಆದ್ಮೇಲೆ ಪ್ರಯತ್ನ ಮಾಡೋರು ಮಾಡ್ಲಿ. ನಿಜ, ಇಳುವರಿ ಮತ್ತು ಮಾರುಕಟ್ಟೆ ಬೇಡಿಕೆ ಇದ್ರ ಬಗ್ಗೆ ಹೇಳ್ಬೋದಾ? ಮೈನ್ ಆಗಿ ಇದ್ರದ್ದು ಶುಂಠಿಯಲ್ಲಿ ಹೇಳ್ದಂಗೆ ಅದನ್ನ ನಾವು ಹಸಿಯಾಗಿ ಯೂಸ್ ಮಾಡ್ತೀವಿ. ಬಟ್ ಅರಿಶಿನದಲ್ಲಿ ಹಸಿಯಾಗಿ ಅದನ್ನ ಬಳಸಕ್ಕಾಗಲ್ಲ, ಅದನ್ನ ಒಣಗಿಸ್ಬೇಕು, ಬೇಯಿಸ್ಬೇಕು. ಆತರ ಕೊಯ್ಲು ಮತ್ತೆ ಅದ್ರದ್ದು ಸಂಸ್ಕರಣೆ ಒಂದ್ ಸ್ವಲ್ಪ ಹಿಡಿಯುತ್ತೆ. ಹಾಗಾಗಿ ಮೈನ್ ಆಗಿ ಅರಿಶಿನದ ಬೆಳೆ ನೋಡ್ದಲೇ ಇರೋದಕ್ಕೆ ಅದು ಒಂದು ಕಾರಣ ಇರಬಹುದು. ಅದ್ರದ್ದೇ ಆದಂತಹ ಪ್ರೊಸೆಸಿಂಗ್ ಸೆಂಟರ್ಸ್ ಅಂತ ಏನ್ ಹೇಳ್ತೀವೋ ಅಷ್ಟಾಗಿ ಇಲ್ಲಿ ಇಲ್ಲ. ಹಾಗಾಗಿ ಅದರಿಂದ ಸಹ ರೈತರು ಬೆಳೆಯಕ್ಕೆ ಹಿಂದೇಟು ಹಾಕ್ಬಹುದು. ಯಾಕಂದ್ರೆ ಮಾರುಕಟ್ಟೆ ತೆಗೆದುಕೊಳ್ಳೋರು ಇದಾರೆ, ಹಸಿನ ತಗೊಳ್ತಾರೆ, ಅದನ್ನ ತಗೊಂಡೋಗಿ ಅವರು ಪ್ರೊಸೆಸಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಕೆಲವೊಬ್ರು ಬೇಯಿಸಿ ಒಣಗಿಸೋದಿದೆ, ಹಾಗೆ ಒಣಗಿಸಿ ಪುಡಿ ಮಾಡ್ಕೊಂಡು ಉಪಯೋಗಿಸ್ಕೊಳ್ಳೋದಿದೆ, ಅಥವಾ ಬೇರೆಯವ್ರಿಗೂ ಮಾರಾಟ ಮಾಡೋದಿದೆ, ಕ್ವಿಂಟಲ್ ಗಟ್ಟಲೆ ಉತ್ಪಾದನೆ ಮಾಡಿ ರೈತರು ಅಲ್ಲಲ್ಲೇ ಸ್ಥಳೀಯವಾಗಿ ಕೊಡೋದಿದೆ. ಶುದ್ಧವಾದ ಅರಿಶಿನಕ್ಕೆ ಒಳ್ಳೆ ಬೆಲೆನೂ ಇದೆ. ಪ್ರಯತ್ನಗಳನ್ನು ಮಾಡಬೇಕು, ಅದೇನು ದೊಡ್ಡ ವಿಷಯನಲ್ಲ. ತೊಡಗಿಸ್ಕೊಂಡ್ರೆ ಅದೇ ಗೊತ್ತಾಗುತ್ತೆ, ಸ್ವಲ್ಪ ವ್ಯತ್ಯಾಸಗಳು ಕಂಡು ಬಂದಾಗ ಓಹೋ ಹೀಗೂ ಆಗ್ಬೋದಾಗಿತ್ತು, ಹೀಗೂ ಮಾಡಬಹುದಾಗಿತ್ತು ಅಂತ ಒಂದು ತಿಳುವಳಿಕೆ ಬರುತ್ತೆ. ಒಂದ್ 4-6 ಜನ 16 ಜನ ಈ ಕೆಲಸದಲ್ಲಿ ಭಾಗಿಯಾದ್ರೆ ವಿಷಯಗಳು ಒಂಥರ ಮನನವಾಗ್ತವೆ, ಪರಿಪಕ್ವತೆಗೆ ದಾರಿ ಸಿಗುತ್ತೆ. ಒಂದೇನಂದ್ರೆ ಎಲ್ಲಾ ಜನರು ಅಡಿಗೆಗೆ ಬಳಸುವ ಪದಾರ್ಥ ಅರಿಶಿನ. ಪ್ರತಿನಿತ್ಯ ಒಂದಲ್ಲ ಇನ್ನೊಂದು ಅಡಿಗೆಗೆ ಅರಿಶಿನವನ್ನ ಹಾಕಿ ಹಾಕ್ತಾರೆ, ಮತ್ತೆ ವಿಶೇಷವಾದ ಔಷಧಿಯ ಗುಣ ಇದರಲ್ಲಿದೆ. ಹಾಗಾಗಿ ಮನೆ ಬಳಕೆಗಲ್ದಲ್ಲೇ ಎಲ್ಲೆಲ್ಲಿ ಅವಕಾಶ ಆಗುತ್ತೋ ಅಲ್ಲಲ್ಲಿ ಬೆಳ್ಕೊಂಡು ಮಾರಾಟಕ್ಕೂ ಅರಿಶಿನವನ್ನ ಉಪಯೋಗಿಸ್ಕೊಳ್ಬಹುದು. ಮತ್ತೆ 1 ವರ್ಷ ಬಿಟ್ರೆ ಮುಂದಿನ ವರ್ಷಕ್ಕೂ ಅದು ಬೆಳೀತಾ ಇರುತ್ತಲ್ವಾ? ಹೌದು, ಬೆಳೀತಾ ಇರುತ್ತೆ. ಶುಂಠಿಯಲ್ಲಿ ಹೇಳ್ದಂಗಲ್ಲ, ಶುಂಠಿ ಹಾಕಿದ್ರೆ ಒಂದೊಂದ್ಸರಿ ಆ ಜಾಗದಲ್ಲಿ ಮತ್ತೆ 1 ವರ್ಷ ಬರದಲ್ಲೇ ಇರ್ಬೋದು, ಕೊಳೆ ಏನಾದ್ರು ಬಂದು ಹೋಗಿರ್ಬೋದು. ಆದ್ರೆ ನಾವು ಅರಿಶಿನ ಹಾಕಿದ್ವಿ ಅಂತಂದ್ರೆ ಆ ಜಾಗದಲ್ಲಿ ಮತ್ತೆ ಅದನ್ನೇನಾದ್ರು ನಾವು ತೆಗ್ದಿಲ್ಲ ಅಂದ್ರೆ ಒಂದೊಂದ್ಸರಿ ತೆಗೆದ್ರು ಒಂದ್ ಸ್ವಲ್ಪ ಉಳ್ಕೊಂಡು ಸಾಕು, ಮುಂದಿನ ವರ್ಷ ಮತ್ತೆ ನಾವು ಅಲ್ಲಿ ಅರಿಶಿನ ಗಿಡಗಳನ್ನ ಬರದ್ ನೋಡ್ಬೋದು. ಅರಿಶಿನದ ಎಲೆಗಳನ್ನು ಎಷ್ಟೋ ಜನ ಇಷ್ಟಪಟ್ಟು ಕಡು ಮಾಡ್ಲಿಕ್ಕೆ ಇನ್ನು ಬೇರೆ ಬೇರೆದಕ್ಕೆಲ್ಲ ಉಪಯೋಗಿಸ್ಕೊಳ್ತಾರೆ. ಮತ್ತೆ ವಿಶೇಷವಾಗಿ ಮಹಿಳೆಯರು ಮುಖಕ್ಕೆ ಹಚ್ಚಿಕೊಳ್ಳಿಕ್ಕೆ, ಮತ್ತೆ ಚರ್ಮದ ಕಾಯಿಲೆಗಳು ದೂರ ಇರ್ಲಿಕ್ಕೂ, ಶುಭ ಕಾರ್ಯಗಳಿಗೂ, ಬೇರೆ ಬೇರೆ ಉದ್ದೇಶಗಳಿಗೆ ಅರಿಶಿನ ಬಳಕೆ ಆಗ್ತಿರುತ್ತೆ. ಕೊಂಬಾಗ್ಲಿ, ಪುಡಿ ಆಗ್ಲಿ, ಇನ್ನು ಕೆಲವೊಬ್ರು ಹಸಿ ಅರಿಶಿನವನ್ನೇ ಅಡಿಗೆಗೆ ತುರಿದ್ಬಿಟ್ಟು ಉಪಯೋಗಿಸ್ಕೊಳ್ಳೋದಿದೆ. ಏನೆಲ್ಲ ಪ್ರಯೋಗಗಳು ನಡೀತದವೆ, ಪ್ರಯತ್ನಗಳನ್ನ ಮಾಡ್ಲಿ. ಮತ್ತೆ ಕೆಲವೊಬ್ರು ಹೇಳ್ತಾರೆ ಭೂಮಿಯ ಶುದ್ಧತೆಗೂ ಅರಿಶಿನದಲ್ಲಿ ವಿಶೇಷವಾದ ಗುಣ ಇರೋದ್ರಿಂದ ತೋಟಗಳಲ್ಲಿ ಬೇರೆ ಬೇರೆ ಕಡೆ ಹಾಕೊಳ್ಳೋದ್ರಿಂದ ಭೂಮಿನೂ ಶುದ್ಧವಾಗುತ್ತೆ, ರೋಗ ಮುಕ್ತವಾಗ್ತದೆ ಅಂತ ಹೇಳೋದಿದೆ. ನಂಬಿಕೆ ಇರುತ್ತೆ ಒಬ್ಬೊಬ್ಬರಿಗೆ. ಹೌದು ಹೌದು, ಈ ಸುವರ್ಣಗಡ್ಡೆ ಮತ್ತು ಅರಿಶಿನವನ್ನ ಆಗಿಂದಾಗೆ ತೋಟಗಳಲ್ಲಿ ಮತ್ತು ಬೇರೆ ಬೇರೆ ಭಾಗಗಳಲ್ಲಿ ಬೆಳ್ಕೊಂಡ್ರೆ ಔಷಧಿಯ ಗುಣ ಮಣ್ಣಿನಲ್ಲಿ ಸೇರ್ಕೊಂಡಾಗ ಅನುಕೂಲ ಆಗ್ತದೆ. ಇಳುವರಿ ಎಷ್ಟು ಸಿಗ್ಬಹುದು ಅಂತ ಹೇಳ್ತೀರಿ 1 ಹೆಕ್ಟೇರ್ಗೆ? ಈಗ ಶುಂಠಿ ಹೇಳ್ತಾ ಇದ್ರಿ. ಹೌದು, ಇದರಲ್ಲಿ ಒಂದೊಂದು ತಳಿಗಳು 17-18 ಟನ್ ಕೊಡೋದು ಇದೆ, ಮತ್ತೆ 30 ಟನ್ ಅಷ್ಟು ಕೊಡುವಂತ ತಳಿಗಳು ಇದೆ ಇದ್ರಲ್ಲಿ. 1 ಹೆಕ್ಟೇರ್ಗೆ 30-32 ಟನ್ ಅಷ್ಟು ಕೊಡುವಂತದ್ದು. ತಾವು ಹೇಳ್ತಾ ಇದ್ರಿ ಪ್ರತಿಭಾ ಮತ್ತು ಪ್ರಗತಿ, ಈ ತಳಿಗಳ ಬಿತ್ತನೆ ಬೀಜ ನಿಮ್ಮಲ್ಲಿ ಸಿಗುತ್ತೆ ಯಾವಾಗಲೂ? ಯಾವಾಗೂ ಇಲ್ಲ, ಈಗ ಹಾರ್ವೆಸ್ಟ್ ಮಾಡ್ತೀವಲ್ಲ. ಅದೇ ಅಂದ್ರೆ ಡಿಸೆಂಬರ್. ಯಾವಾಗ್ಲೂ ಅಂದ್ರೆ ಪ್ರತಿ ವರ್ಷನು ಅಲ್ವಾ? ಸಾಮಾನ್ಯವಾಗಿ ಮುಂಗಾರಿಗಿಂತ ಮುಂಚಿತವಾಗಿ ಸಂಪರ್ಕ ಮಾಡಿಕೊಂಡು ಪಡ್ಕೊಳ್ಬಹುದು. ಶುಂಠಿಯ ನಂತರ ಇಂಥ ಬೆಳೆಗಳನ್ನ ಬೆಳಿಬಾರ್ದನ್ನೋ ಒಂದು ವಿಚಾರದಲ್ಲಿ ಅರಿಶಿನ ಬೆಳೆಯಲ್ಲಿ ಅರಿಶಿನದ ನಂತರ ಅಥವಾ ಅರಿಶಿನಕ್ಕಿಂತ ಮುಂಚಿತವಾಗಿ ಯಾವ ಬೆಳೆಗಳನ್ನ ಬೆಳಿಬಾರ್ದು, ಬೆಳಿಬೇಕಂತ ಹೇಳ್ತೀರಿ? ಇಲ್ಲ, ಅರಿಶಿನದಲ್ಲಿ ಆತರದ್ದೇನು ಇಲ್ಲ. ಮೇನ್ ಆಗಿ ನಾವು ಮಿಶ್ರ ಬೆಳೆಯಾಗಿ ಸಹ ಬೆಳಿಬಹುದು. ತೆಂಗು ಅಡಿಕೆ ತೋಟ ಇರುತ್ತಲ್ವಾ, ಅದ್ರ ಜೊತೆಗೂ ಬೆಳಿಬಹುದು. ಮತ್ತೆ ತರಕಾರಿ ಬೆಳೆಯಾದಂತ ಹಸಿಮೆಣಸು, ಈರುಳ್ಳಿ, ಬದನೆ ಏನೇನಿರುತ್ತಲ್ವಾ ಅದ್ರ ಜೊತೆಗೂ, ಮತ್ತೆ ಜೋಳ ಮತ್ತೆ ರಾಗಿ ಜೊತೆಗೂ ಮಧ್ಯದಲ್ಲಿ ಹಾಕೊಂಡು ಬೆಳಿಬಹುದು. ಎಲ್ಲಾ ಬೆಳೆಗಳ ಜೊತೆಗೆ ಒಂಥರ ಮಿಶ್ರ ಬೆಳೆಯಾಗಿ ಬೆಳಿಬಹುದು. ವೆರಿ ಗುಡ್ ಫ್ರೆಂಡ್. ಹೌದು ಅಲ್ವಾ? ನಿಜ. ಶುಂಠಿ ಜೊತೆಗೆ ಹಾಕಬಹುದಾ? ಶುಂಠಿ ಜೊತೆಗೂ ಹಾಕ್ಬಹುದು ಅಲ್ವಾ? ನೋಡಿ, ಆದ್ರೆ ಶುಂಠಿಗೆ ಬರೋ ಕಾಯಿಲೆ ಇದಕ್ಕೆ ಬರೋದು, ಇದಕ್ಕೆ ಬರೋದು ಕಾಯಿಲೆ ಅದಕ್ಕೆ ಬರೋದು ಅನ್ನೋ ತರ ಏನಿಲ್ಲ. ಅಷ್ಟಾಗಿಲ್ಲ, ಒಂದ್ಸರಿ ಕೊಳೆ ರೋಗ ಹೆಚ್ಚಾಯ್ತು ಅಂತ ಅಂದ್ರೆ ಇದ್ರಲ್ಲಿ ಏನಾದ್ರು ಕಂಡು ಬರಬಹುದು ಅಷ್ಟೇ. ಅಷ್ಟಾಗಿ ಕೊಳೆ ರೋಗ ಇದ್ರಲ್ಲಿ ಬರಲ್ಲ. ಅರಿಶಿನ ಸರ್ವರಿಗೂ ಬೇಕು, ಸರ್ವ ಬೆಳೆಗಳ ಜೊತೆಗಿನ ಅರಿಶಿನ ಹೊಂದಾಣಿಕೆ ಮಾಡಿಕೊಳ್ಳುತ್ತೆ ಅನ್ನೋದನ್ನ ನಾವು ಗಮನಿಸಬೇಕು. ಇದೊಂದು ವಿಶೇಷವಾದ ಗುಣ ಅರಿಶಿನಕ್ಕಿದೆ. ಮತ್ತೆ ಕ್ಯಾನ್ಸರ್ ಅನ್ನ ಬರದಂಗೆ ನೋಡ್ಕೊಳ್ಳಿಕ್ಕೆ, ಕ್ಯಾನ್ಸರ್ ಬಂದಾಗ್ಲೂ ಅರಿಶಿನದಿಂದ ಉಪಚಾರ ಮಾಡಲಿಕ್ಕೆ ಅನೇಕ ಕಡೆ ಉಲ್ಲೇಖಗಳು ಕಾಣ್ತದವೆ. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ನಾಗರಿಕರು ರೈತರು ಅರಿಶಿನವನ್ನ ತಪ್ಪದೆ ಬೆಳ್ಕೊಳ್ಳೋ ನಿಟ್ಟಿನಲ್ಲಿ ಗಮನ ಹರಿಸಬೇಕು. ಶುಂಠಿಯನ್ನ ಮತ್ತು ಅರಿಶಿನವನ್ನ ಗ್ರೋ ಬ್ಯಾಗ್ನಲ್ಲಿ ಅಥವಾ ಚೀಲಗಳಲ್ಲೂ ಆರಾಮಾಗಿ ಹಾಕೊಳ್ಬಹುದು. ವಿಶೇಷವಾಗಿ ಶುಂಠಿಯನ್ನ ಅತಿ ಮಳೆಗೆ ಕೊಳೆ ಬರುತ್ತೆ ಅಥವಾ ಅಷ್ಟೊಂದು ಬೆಳೆ ಸಿಗ್ಲಿಕ್ಕಿಲ್ಲ ಅಂತ ಅನ್ಕೊಂಡು ಭಾವಿಸ್ಕೊಳ್ಳೋರು ಕೆಲವೊಬ್ರು ಚೀಲಗಳಲ್ಲೇ ಬೆಳೆದು ಒಳ್ಳೆ ಇಳುವರಿಯನ್ನ ಪಡ್ಕೊಂಡಿರ್ತಾರೆ ಅಲ್ವಾ? ಹಾಗೆ ಅರಿಶಿನವನ್ನು ಹಾಕೊಳ್ಬಹುದು. ಗ್ರೋ ಬ್ಯಾಗ್ ನ ಹೋಗಿ ಅಂಗಡಿಗಳಲ್ಲಿ ತಗೊಂಡಿಲ್ಲ ಅಂತಂದ್ರು ನಮ್ಮಲ್ಲೇ ಸಿಮೆಂಟ್ ಬ್ಯಾಗ್ ಗಳಿರುತ್ತೆ, ಅದನ್ನು ಸಹ ಬಳಸ್ಬಿಟ್ಟು ಬೆಳಿಬಹುದು. ಡಾಕ್ಟರ್ ಹೆಚ್ ಜೆ ಅಕ್ಷಿತಾ ಅವರನ್ನ ಸಂಪರ್ಕಿಸಲು ಸಂಖ್ಯೆ ಹೀಗಿದೆ: 70-34-88-60-05 70-34-88-60-05. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಇದುವರೆಗೆ ಸರಣಿ ಕಾರ್ಯಕ್ರಮ ತೋಟಗಾರಿಕೆ ನೋಟುಗಳಿಕೆ ಕೇಳಿದಿರಿ. ತೋಟಗಾರಿಕೆ ಬೆಳೆಗಳು, ವೈವಿಧ್ಯತೆಯ ನೋಟಗಳು, ಉತ್ಪನ್ನ ಟನ್ನು ಟನ್ನುಗಳು, ಉತ್ಪನ್ನ ಟನ್ನು ಟನ್ನುಗಳು ಸಿಗುತ್ತವೆ ಹೆಚ್ಚು ನೋಟುಗಳು, ಸಿಗುತ್ತವೆ ಹೆಚ್ಚು ನೋಟುಗಳು, ಸಿಗುತ್ತವೆ ಹೆಚ್ಚು ನೋಟುಗಳು, ಸಿಗುತ್ತವೆ ಹೆಚ್ಚು ನೋಟುಗಳು. ಪ್ರಾಯೋಜಿಸಿದವರು ತೋಟಗಾರಿಕೆ ಇಲಾಖೆ, ಮಡಿಕೇರಿ ಕೊಡಗು ಜಿಲ್ಲೆ. ರೈತ ಬಾಂಧವರೇ, ನಾಳಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಗೋ ಆಧಾರಿತ ಕೃಷಿ ಕುರಿತು ಮೋದೂರು ಕಡಗದಾಳುವಿನ ಜಿಡಿ ಶಿವಶಂಕರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಇನ್ನು ನಮ್ಮ ನಿಮ್ಮ ಭೇಟಿ ನಾಳಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಟ್ಟದಲ್ಲಿರುವ ಕಾಫಿ ದರ ಹೀಗಿದೆ: 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 13,600 ರೂಪಾಯಿಯಿಂದ 13,750 ರೂಪಾಯಿ, ಅರೇಬಿಕಾ ಚೆರಿ 6,650 ರಿಂದ 6,850 ರೂಪಾಯಿ, ರೊಬಸ್ಟಾ ಪಾರ್ಚ್ಮೆಂಟ್ 8,000 ರೂಪಾಯಿಯಿಂದ 8,300, ರೊಬಸ್ಟಾ ಚೆರಿ 4,200 ರಿಂದ 4,250 ರೂಪಾಯಿ, ಕಾಳುಮೆಣಸು ಕ್ವಿಂಟಾಲ್ಗೆ 48,000 ರೂಪಾಯಿಯಿಂದ 50,000 ರೂಪಾಯಿ, ಒಣ ಅಡಿಕೆ ಕ್ವಿಂಟಾಲ್ಗೆ 45,000 ರೂಪಾಯಿಯಿಂದ 49,500 ರೂಪಾಯಿ. ಕೃಷಿ ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ. ಸುದ್ದಿ ಚೊಂಪೆ. ಓದ್ತಾ ಇರುವವು ಮಜ್ಜಿಗೌಡನ ಪ್ರೇಮ ಪ್ರಕಾಶ್ ಚೊಂಪೆನ ವಿವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಂಗೆ ತೋಟಗಾರಿಕೆ ಇಲಾಖೆ ಕಡೆಯಿಂದ ಫೆಬ್ರವರಿ 3-6 ಮುಟ್ಟ ಫಲಪುಷ್ಪ ಪ್ರದರ್ಶನ ಅಂಗ ಆಗಿ ರಾಜಸೀಟ್ ಉದ್ಯಾನವನ ಮತ್ತೆ ಗಾಂಧಿ ಮೈದಾನಲ್ಲಿ ಬ್ಯಾರೆ ಬ್ಯಾರೆ ಕಾರ್ಬಾರ್ ಹಂಗೆ ಪೈಪೋಟಿ ಏರ್ಪಡಿಸಿಯಳೋ. ಖುಷಿ ಇದ್ದವು ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕರ ಕಚೇರಿನ ಸಂಪರ್ಕಿಸಕೃತ ತೋಟಗಾರಿಕೆ ಇಲಾಖೆನ ನಿರ್ದೇಶಕರು ಪ್ರಮೋದ್ ಅವು ಮಾಹಿತಿ ಕೊಟ್ಟೋಳೋ. ಕರ್ನಾಟಕ ಲೋಕಾಯುಕ್ತದ ಉಪಲೋಕಾಯುಕ್ತರಾಗಿದ್ದ ಗೌರವಾನ್ವಿತ್ವ ನ್ಯಾಯಮೂರ್ತಿ ಕೆಎನ್ ಪಣೀಂದ್ರ ಅವು ನಾಳೆ ಹೊತ್ತಾರೆ 11 ಮಧ್ಯಾಹ್ನ 1:30 ಮುಟ್ಟ, ಹಂಗೆ ಮಧ್ಯಾಹ್ನ 2:30 ಹಿಂಬೊತ್ತು 4:30 ಮುಟ್ಟ ಪ್ಯಾಟೆನ ಜಿಲ್ಲಾ ಪಂಚಾಯತ್ ಸಭಾಬಾಡಿಲಿ. ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಂಗೆ ಲೋಕಾಯುಕ್ತ ಸಂಸ್ಥೆಯಲ್ಲಿ ದಾಖಲಾಗಿದ್ದ ತನಿಖೆ ವಿಚಾರಣೆಗೆ ಬಾಕಿ ಇದ್ದ ಪ್ರಕರಣಗಳ ವಿಚಾರಣೆ ನಡೆಸುವೆ. ಹಂಗೆ ಜಿಲ್ಲೆಯಲ್ಲಿ ಸರ್ಕಾರಿ ಅಧಿಕಾರಿಗ ಮಾಡುವ ಕೆಲಸಲ್ಲಿ ಯಾರಿಗಾರು ಸತಾಯಿಸುವುದು, ದುಡ್ಡು ಕೇಳುದು ಅಂತಹ ತೊಂದರೆ ತಾಪತ್ರೆಗಳಿದ್ದರೆ ಸಾರ್ವಜನಿಕರು ತಮ್ಮ ಪುಕಾರ್ಗಳನ್ನ ಬರವಣಿಗೆ ರೂಪದಲ್ಲಿ ಸಲ್ಲಿಸಕ್ಕೆ ದೂರುದಾರರು ಸರಿಯಾದ ಸಮಯದಲ್ಲಿ ಹಾಜರಿದ್ದು ಇದರ ಸದುಪಯೋಗ ಪಡ್ಕೊಳ್ಳುವ ಹಂಗೆ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕರು ಎಂಎಸ್ ಪವನ್ ಕುಮಾರ್ ಅವು ಕೇಳಿಕೊಂಡಳು. ಮಡಿಕೇರಿನ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲಿ ನಾಳೆ 23 ಡಾಕ್ಟರ್ ಇರ್ದುಳೆ. ಹಂಗೆ 26 ಗಣರಾಜ್ಯೋತ್ಸವದ ಪ್ರಯುಕ್ತ ರಜೆ ಇದ್ದದೇತ ಪ್ರಕಟಣೆಗೆ ಅಧಿಕಾರಿಗ ಮಾಹಿತಿ ಕೊಟ್ಟೋಳು. ಮದೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಕಡೆಯಿಂದ ಇದೇ ತಿಂಗಳ 26 ಹೊತ್ತಾರೆ 9 ಮದೆ ಕೃಷಿ ಪತ್ತಿನ ಸಹಕಾರ ಸಂಘದ ಸಭಾಬಾಡಿಲಿ ಗಣರಾಜ್ಯೋತ್ಸವದ ಪ್ರಯುಕ್ತ ಯೋಗ ವಂದನಾ ಮಾಜಿ ಸೈನಿಕರಿಗೆ, ಹಂಗೆ ಸೈನ್ಯದ ಸೇವೆಯಲ್ಲಿ ಇದ್ದವಕ್ಕೆ ಗೌರವಪೂರ್ವ ಕಾರ್ಬಾರ ಏರ್ಪಾಡು ಆಗುಟ್ಟು. ಯುವ ಸಬಲೀಕರಣ ಮತ್ತೆ ಕ್ರೀಡಾ ಇಲಾಖೆನ ಅಧೀನದಲ್ಲಿದ್ದ ಪೊನ್ನಂಪೇಟೆನ ಹಾಕಿ ಟರ್ಫುಲಿ ಕೇಲ್ ಇಂಡಿಯಾ ತರಬೇತಿಗೆ 27 ಹೊತ್ತಾರೆ 10 ಪೊನ್ನಂಪೇಟೆನ ಹಾಕಿ ಟರ್ಫುಲಿ ಆಯ್ಕೆ ಪ್ರಕ್ರಿಯೆ ನಡೆದಿದೆ ಗೊತ್ತಾಗುಟ್ಟು. ಸಂಬರ ಮಂಡಳಿ ಕಡೆಯಿಂದ ಇದೇ ತಿಂಗಳ 24 10:30 ಹಿಂಬೊತ್ತು 5 ಮುಟ್ಟ ಮಡಿಕೇರಿನ ಕ್ರಿಸ್ಟಲ್ ಕೋರ್ಟಿಲಿ ಖರೀದಿದಾರರ ಮತ್ತೆ ಮಾರಾಟಗಾರರೊಟ್ಟಿಗೆ ಸಂವಾದ ಕಾರ್ಬಾರ ನಡೆದಿದೆ ಮಂಡಳಿನ ಸಹಾಯಕ ನಿರ್ದೇಶಕರು ಮಾಹಿತಿ ಕೊಟ್ಟೋಳು. ಜಿಲ್ಲಾ ವಲಯ ಕೈಮಗ್ಗ ಉದ್ದಿಮೆಗಳಿಗೆ ಸಹಾಯ ಯೋಜನೆ ಅಡಿಲಿ 2022-23 ಸಾಲಿ ಕಾವೇರಿ ವಸ್ತ್ರ ಸಿರಿ ಜಿಲ್ಲಾ ಮಟ್ಟದ ಕೈಮಗ್ಗ ಉತ್ಪನ್ನಗಳ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ತಿಂಗಳ 30 ಬರುವ ತಿಂಗಳ 5 ಮುಟ್ಟ ಮಡಿಕೇರಿ ಪೇಟೆನ ಗಾಂಧಿ ಮೈದಾನದಲ್ಲಿ ಏರ್ಪಾಡಾಗುಟ್ಟು. ಮಡಿಕೇರಿ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಜನವರಿ 28 ಬೆಟ್ಟಗೇರಿ ಉದಯ ಪ್ರೌಢಶಾಲೆಯಲ್ಲಿ ನಡೆದಿದೆ. ಸಮ್ಮೇಳನದಲ್ಲಿ ಯುವ ಕವಿಗಳಿಂದ ಕವಿಗೋಷ್ಠಿ, ಗಾಯಕರುಗಳಿಂದ ಗುಂಪು ಗಾಯನ, ಸಾಂಸ್ಕೃತಿಕ ಕಾರ್ಬಾರ ನಡೆದಿದೆ ತಾ ಗೊತ್ತಾಗುಟ್ಟು. 2022-23 ಸಾಲಿನ ಕರ್ನಾಟಕ ಅಭಿವೃದ್ಧಿ ಕಾರ್ಬಾರ್ಗಳ 20 ಅಂಶಗಳ ಕಾರ್ಬಾರ್ ಪ್ರಾಥಮಿಕ ಪ್ರೌಢಶಿಕ್ಷಣ ಮತ್ತು ಸಕಾಲ ಮಂತ್ರಿಗ ಹಂಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಕೆಡಿಪಿ ಸಭೆನ ಜನವರಿ 27 ಹೊತ್ತಾರೆ 11 ಜಿಲ್ಲಾ ಪಂಚಾಯತ್ ಸಭಾಬಾಡಲಿ ನಡೆದೇತ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಎಸ್ ಆಕಾಶ್ ಅವು ಮಾಹಿತಿ ಕೊಟ್ಟೋಳು. ರಾಷ್ಟ್ರೀಯ ಮತದಾರರ ದಿನದ ಪ್ರಯುಕ್ತ ಇದೇ ತಿಂಗಳ 25 13 ರಾಷ್ಟ್ರೀಯ ಮತದಾರರ ದಿನಾಚರಣೆ ಕಾರ್ಬಾರ್ನ ಮತದಾರಕ್ಕಿಂತ ಇನ್ನೊಂದಿಲ್ಲೆ ನಾನು ಖಚಿತ ಆಗಿ ಮತದಾನ ಮಾಡುವೆ ಅಂತ ಹೇಳುವ ದಹ್ಯ ವಾಕ್ಯದೊಟ್ಟಿಗೆ ಜಿಲ್ಲಾಡಳಿತದ ಕಡೆಯಿಂದ ಕಾರ್ಬಾರ ನಡೆದಿದೆ. ಈ ನಿಟ್ಟಿನಲ್ಲಿ ಜಿಲ್ಲೆನ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗ ಹಂಗೆ ಎಲ್ಲಾ ಹೈಸ್ಕೂಲ್ ಕಾಲೇಜುಗಳ ಮುಖ್ಯಸ್ಥರು ತಮ್ಮ ಕಚೇರಿಲಿ ಹೈಸ್ಕೂಲ್ ಕಾಲೇಜುಗಳ ಆ ದಿನ ಭಾರತದ ಚುನಾವಣಾ ಆಯೋಗದ ತಯಾರು ಮಾಡಿರುವ ಮತದಾರರ ಪ್ರತಿಜ್ಞಾವಿಧಿ ಸ್ವೀಕಾರ ಮಾಡುವ ಕಾರ್ಯಕ್ರಮನ ಏರ್ಪಾಡು ಮಾಡೋಕೂತ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವು ಮಾಹಿತಿ ಕೊಟ್ಟೋಳು. ನಿವೃತ್ತ ರಾಜ್ಯ ಸರ್ಕಾರಿ ನೌಕರರ ಪಿಂಚಣಿ ಅದಾಲತ್ ಜನವರಿ 24 ಹೊತ್ತಾರೆ 11 ಮಧ್ಯಾಹ್ನ 1:30 ಮುಟ್ಟ ಪ್ಯಾಟೆನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆದದೆ ತಾ ಗೊತ್ತಾಗುಟ್ಟು. ಇಲ್ಲಿಗೆ ಸುದ್ದಿ ಚೊಂಪೆ ಮುಕ್ತ. ಸುದ್ದಿ ಚಂಪೆ ಪ್ರಸಾರವಾಯಿತು. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಟೂತ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ ಶೀಟ್ಸ್, ಡಬಲ್ ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಟೂತ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಚಿತ್ರನಟ ಅನಂತ್ ನಾಗ್, ತಾಯಿಯಾಗಿ, ಪತ್ನಿಯಾಗಿ, ಸಹೋದರಿಯಾಗಿ ನಮಗೆ ಹೆಣ್ಣು ಬೇಕು, ಮಗಳಾಗಿ ಏಕೆ ಬೇಡ? ಹೆಣ್ಣು ಗಂಡುಗಳ ಅನುಪಾತದಲ್ಲಿ ಹೆಣ್ಣುಗಳ ಸಂಖ್ಯೆ ಆತಂಕಕಾರಿಯಾಗಿ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಹೆಣ್ಣು ಭ್ರೂಣ ಹತ್ಯೆ. ಭ್ರೂಣಲಿಂಗ ಪತ್ತೆ ಮತ್ತು ಹತ್ಯೆ ಶಿಕ್ಷಾರ್ಹ ಅಪರಾಧ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಪಿಎನ್ಜಿ ಕ್ರಿಯೇಷನ್ ಅರ್ಪಿಸಿಡುವ ಪಟ್ಟಡ ರೀನಾ ಪ್ರಕಾಶ್ ನಿರ್ಮಾಣತ್ರ, ಬಾಳೆಯಡ ಪ್ರತೀಶ್ ಪೋವಯ್ಯ, ಆಚೆಯಡ ಗಗನ್ ಗಣಪತಿ ನಿರ್ದೇಶನತ್ರ, ಪಟ್ಟೋಲೆ ಪಳಮೆಲಿಂಜಿ ಆಂಜಿ ಎಡ್ತ ಆದ್ಯ ಪೌರಾಣಿಕ ಕೊಡವ ಸಿನಿಮಾ ಕಲ್ಲಕೆರೆ ಮಾದೇವಿ ಇಂಡ ಆದ್ಯ ಪ್ರದರ್ಶನ ಇದೇ 23 ತಿಂಗಳಾಚೆ ಕೋಕೇರಿ ಮಹಿಳಾ ಸಮಾಜದಲ್ಲಿ ಏರ್ಪಾಡಾಯಿತು. ಮಜ್ಜನ 2 4 ಗಂಟೆ ಪಿಂಜ ಒಯ್ಪತ್ತು 6 ಗಂಟೆಗೆ ಪ್ರದರ್ಶನ ಕಾಂಬ. ಮಾಜನ ಎಲ್ಲ ಬಂತು ಸಿನಿಮಾ ನೋಟಿತು ಒತ್ತಾಸಿ ತಾರಿಂದ ಕಟ್ಟಂಡಿತು ಕಲ್ಲಕೆರೆ ಮಾದೇವಿ ಸಿನಿಮಾ ತಂಡ. ಮಡಿಕೇರಿಯ ಮುಳಿಯ ಪ್ರಸ್ತುತ ಪಡಿಸ್ತಾ ಇದೆ ಮುಳಿಯ ಗಾನರಥ ಕರೋಕೆ ಹಾಡುಗಳ ಗಾಯನ ಸ್ಪರ್ಧೆ. ಇದೇ 2023 ಜನವರಿ 23 ಸೋಮವಾರ. ಸ್ಥಳ ಪೊನ್ನಮ್ಮ ಕಾವೇರಪ್ಪ ಕಾಂಪ್ಲೆಕ್ಸ್ ಪೊನ್ನಾಡ್ ಸೂಪರ್ ಮಾರ್ಕೆಟ್ ನಾಪೋಕ್ಲು. ವಯೋಮಿತಿ 12-21. ಸಾರ್ವಜನಿಕರಿಗೆ 21 ಮೇಲ್ಪಟ್ಟು. ಆಡಿಷನ್ ನೋಂದಾವಣಿಗಾಗಿ ಕರೆ ಮಾಡಿ 9379992916. ಗೌಡರ ಯುವ ಸೇವಾ ಸಂಘ ಇವರಿಂದ ಪ್ರವರ್ತಿಸಲ್ಪಟ್ಟ ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಿಯಮಿತ ಸುಳ್ಯ. ಇದರ 18 ನೂತನ ಶಾಖೆಯು 4 ನಾಪೋಕ್ಲು ಮುಖ್ಯ ರಸ್ತೆಯಲ್ಲಿರುವ ಪೊನ್ನಮ್ಮ ಕಾವೇರಪ್ಪ ಕಾಂಪ್ಲೆಕ್ಸ್ ನಲ್ಲಿ ಇದೇ ತಿಂಗಳ 23 ಸೋಮವಾರ, ಹಾಗೂ 19 ನೂತನ ಶಾಖೆಯು ಸೋಮರ್ಪೇಟೆ ಪಟ್ಟಣದಲ್ಲಿರುವ ನಿಶಾಂತ್ ಟವರ್ಸ್ 1 ಮಹಡಿಯಲ್ಲಿ ಈ ತಿಂಗಳ 27 ಶುಕ್ರವಾರ ಉದ್ಘಾಟನೆಗೊಳ್ಳಲಿದೆ. ನಾಡಿನ ಸರ್ವರಿಗೂ ಈ 2 ಕಾರ್ಯಕ್ರಮಗಳಿಗೆ ಸ್ವಾಗತ ಕೋರುತ್ತಿದೆ ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಿಯಮಿತ. ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಮುಳಿಯಾದಲ್ಲಿ ಇದೇ ಜನವರಿ 5-25 ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಹಬ್ಬ. ವಿಶೇಷವಾಗಿ 4 100 ವರೆಗಿನ ಕೊಕ್ಕೆತಾತಿ ಆಭರಣಗಳು, ಕೊಡಗಿನ ಆಭರಣಗಳ ಅಪರಿಮಿತ ಅನನ್ಯ ಸಂಗ್ರಹ. ನಮ್ಮ ಡಿಸೈನರ್ಸ್ ರವರಿಂದ ನಿಮಗಿಷ್ಟವಾದ ಆಭರಣಗಳನ್ನು ವಿನ್ಯಾಸಗೊಳಿಸಿ ಆರ್ಡರ್ ಮಾಡಿಸಬಹುದು. ಮುಳಿಯಾ ಜುವೆಲ್ಸ್ ಮಡಿಕೇರಿ ಹಾಗೂ ಗೋಣಿಕೊಪ್ಪಲು. ಪಾಕಶಾಲಾ ಪಾಕಶಾಲಾ ಹೋಟೆಲ್ ಉದ್ಯಮದಲ್ಲಿ ಖ್ಯಾತಿ ಗಳಿಸಿರುವ ಕೆಎನ್ ವಾಸುದೇವ ಅಡಿಗ ಅವರ ಪಾಕಶಾಲಾ ಇದೀಗ ಮಡಿಕೇರಿಯಲ್ಲಿ. ಶುಚಿ, ರುಚಿ ಮತ್ತು ವೈವಿಧ್ಯಮಯ ತಿನಿಸುಗಳಿಗೆ ಇನ್ನೊಂದು ಹೆಸರು ಪಾಕಶಾಲಾ. ಸಸ್ಯಹಾರಿ ಊಟೋಪಚಾರಕ್ಕಾಗಿ ಪಾಕಶಾಲಾ, ರೆಡ್ ಬ್ರಿಕ್ಸ್ ಇನ್ ಕೊಹಿನೂರು ರೋಡ್, ಮಡಿಕೇರಿ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಲ್ಲಿ ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಸೋಫಾ, ಸ್ಟೀಲ್ ಅಲ್ಮರಾ ಎಲ್ಲಾ ಐಟಮ್ಸ್ಗಳ ಮೇಲೆ 20% ಡಿಸ್ಕೌಂಟ್, ಜೊತೆಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0272-230018. ರೀ, ನಮ್ ಈ ಆನಿವರ್ಸರಿಗೆ ನಿಮ್ಗೆ ಹೊಸ ಡ್ರೆಸ್, ಸೂಟ್, ಬ್ಲೇಸರ್ ಪ್ರೆಸೆಂಟ್ ಮಾಡ್ಬೇಕು ಅಂತ ಇದ್ದೀನಿ. ಎಲ್ ಪರ್ಚೇಸ್ ಮಾಡೋಣ? ನೀನು ಕೊಡ್ಸೋದಾದ್ರೆ ವಿರಾಜ್ ಪೇಟೆಯ ರೇಮಂಡ್ ಶಾಪ್ ಇಂದಲೇ ಕೊಡ್ಸು. ಯಾಕಂದ್ರೆ ಅಲ್ಲಿ ಲೇಟೆಸ್ಟ್ ಡಿಸೈನ್ಸ್ ನ ರೇಮಂಡ್ ಡ್ರೆಸ್ ಅಲ್ಲದೆ ಫ್ಯಾಬ್ರಿಕ್ ಕೂಡ ಇದೆ. ನಮಗ್ ಬೇಕಾದ ರೀತಿಲಿ ಬ್ಲೇಸರ್, ಸೂಟ್ ರೆಡಿ ಮಾಡಿ ಅಂದ್ರೆ ಸ್ಟಿಚ್ ಕೂಡ ಮಾಡಿ ಕೊಡ್ತಾರೆ. ಆಗ್ಲಿ, ಅಲ್ಲಿಗೆ ಹೋಗೋಣ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಜಾಹೀರಾತುಗಳನ್ನು ಕೇಳಿದಿರಿ. ನಿಧನ ಸುದ್ದಿ. ಪಾರಾಣೆ ಬಾವಲಿ ಗ್ರಾಮತ್ರ ನಾಳಿಯಂಡ ಪೌತಿ ನಿವೃತ್ತ ಉಪಾದ್ರಿ ದೇವಯ್ಯ ಎಂಡ ಪೊಣ್ಣು ಮುತ್ತವ ಇಂದು ಮರಣಪಟ್ಟಿತು. 76 ಬಯತ್ರ ನಾಳಿಯಂಡ ಮುತ್ತವ ಎಂಡ ಆಕಿರಿ ಕಾರ್ಯ ಬಾವಲಿ ನಾಳಿಯಂಡ ತೂಟುಂಗಳತ್ತು ನಾಳೆ 1 ನಡಪಂದು ಒಕ್ಕಕರ ಅರಿಚಿಟ್ಟಿತು. ಮೂಲತ್ತು ಹಾಲ್ಗುಂದ ಗ್ರಾಮತ್ರ ಚಿಕ್ಕಮಂಗಳೂರಲು ವಾಸವುಳ್ಳ ಮೇಕೆರಿರ ಗಣೇಶ ಎಂಡ ಪೊಣ್ಣು ಶಾರದ ಇಂದು 25 ಮರಣಪಟ್ಟಿತು. 63 ಬೈತರ ಮೇಕೆರಿರ ಶಾರದ ತಾಮನೆ ನಾಟೋಳಂಡ ಆಕಿರಿ ಕಾರ್ಯ ನಾಳೆ ಹಾಲ್ಗುಂದ ಸ್ವಂತ ಮನೆಯಲ್ಲಿ ನಡಪಂದು ಒಕ್ಕಕರ ಅರಿಚಿಟ್ಟಿತು. ಹಾಕತೂರು ಗ್ರಾಮದ ಬಲ್ಯಾಟನ ದಿವಂಗತ ಭೀಮಯ್ಯನವರ ಮಗ ಕಾಳಪ್ಪ ಅಲಿಯಾಸ್ ರಾಜ ಅವರು ತಮ್ಮ 67 ವರ್ಷ ಪ್ರಾಯದಲ್ಲಿ ಇಂದು ಬೆಳಿಗ್ಗೆ ನಿಧನರಾದರು. ಬಲ್ಯಾಟನ ಭೀಮಯ್ಯ ಅವರ ಮಗ ಕಾಳಪ್ಪ ಅಲಿಯಾಸ್ ರಾಜ ಅವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 10 ಅವರ ಗೃಹದಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ದೂರದಲ್ಲಿ ಬ್ಯಾಂಕ್ ಸಾರು ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದಿಂಡುಳ್ಳ ತ್ಯಾಲಪ್ಪಂಡ ಕವನ್ ಕಾರ್ಯಪ್ಪ. ಸುದ್ದಿ ವಿವರ. ಪತ್ರಕರ್ತಂಗ ಎದೆ ಪೋಡಿ ಇಲ್ಲದೆ ಕೆಲಸ ಮಾಡುವಂಡ ಕೂಟಕ್ಕೆ, ವ್ಯವಸ್ಥೆರ ಒಳಲುಳ್ಳ ತಪ್ಪನ್ನು ತಿದ್ದುವಂಡ ಕೂಟಕ್ಕೆ, ಪ್ರಜಾಪ್ರಭುತ್ವತ್ನ ರಕ್ಷಣೆ ಮಾಡೋಣಂದು ಶಾಸಕ ಕೆಜಿ ಬೋಪಯ್ಯ ಎಣಿಚೆ. ಕೊಡಗು ಪ್ರೆಸ್ ಕ್ಲಬ್ರ ಬೊಳ್ಳಿನ ಮೇರ ಮಾರಿಪತ್ತು ಇಂದು ಮಡಿಕೇರಿಯ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿರ ಕಳಿಪರಂಬುಲ ನಡೆದ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಕಳಿಕೂಟಕ್ಕೆ ಮೊಳಿಯಿಡುವಂಚಿ ಹಂಗೆ ತಕ್ಕ ಬಂದಿತ್ತು. ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ ತಪ್ಪು ಬಟ್ಟೆ ಪುಡ್ಚತೆಂಗೆ ಅದನ್ನು ತಿದ್ದುವಂತ ಕೆಲಸತ್ನ ಪತ್ರಿಕಾ ರಂಗ ಮಾಡಿ ನೋಡುದು ಎಣಿಚೆ. ಪತ್ರಕರ್ತಂಗಡ ತಂಡತರ ನಡಲು ಕ್ರಿಕೆಟ್ ಕಳಿಕೂಟ ನಡೆದಿತ್ತು. ಮದೆ ಗ್ರಾಮತ್ರ ಕೃಷಿ ಪತ್ತಿನ ಸಹಕಾರ ಸಂಘತರಾದನೆಲೆ ಗಣರಾಜ್ಯೋತ್ಸವ ಮಾರಿಪತ್ತು ಮಾಜಿ ಪಟ್ಟಾಳಕರಕ್ಕೆ ಪಿಂಜ ಇಕ್ಕ ಸೇವೆಲುಳ್ಳ ಪಟ್ಟಾಳಕರಕ್ಕೆ ಗೌರವ ಕೊಡಪನ್ನತ ಕಾರ್ಯಕ್ರಮ ಇದೇ ತಿಂಗ ಇರುವ ತಾರಂಗ ಫಲಕ 9 ಗಂಟೆಗೆ ಸಂಘತರ ಸಭಾಬಾಡಿಯಲ್ಲಿ ನಡಪ. ಕರ್ನಾಟಕ ಸರ್ಕಾರ ಕೊಡಗು ಜಿಲ್ಲಾ ಪಂಚಾಯಿತಿ ಶಾಲಾ ಶಿಕ್ಷಣ ಪಿಂಜ ಸಾಕ್ಷರತಾ ಇಲಾಖೆ ರಾದನೆಲೆ ಸರ್ಕಾರಿ ಸ್ಕೂಲ್ ಮಕ್ಕಳ ಪಡಿಪಕ್ಕೆ ಪುರುಡು ಕೊಡಪ ಉದ್ದೇಶದ ಎಲ್ಲ ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ಕಲಿಕಾ ಹಬ್ಬ ಅನ್ನುವ ಕಾರ್ಯಕ್ರಮ ನಡೆತಿನುಂಡು. ಅನ್ನನೇ ನಾಳೆ ಪಿಂಜ ಮತ್ತೆಂದು ಸೋಮರಪೇಟೆ ತಾಲೂಕು ಐಗೂರು ಸರ್ಕಾರಿ ಹೈಸ್ಕೂಲ್, ಸೋಮರಪೇಟೆ ಟೌನ್ಳ ಸರ್ಕಾರಿ ಹೈಸ್ಕೂಲ್, ಕಕ್ಕಬ್ಬೆ ಹೈಸ್ಕೂಲ್ ಪಿಂಜ ಚಟ್ಟಳ್ಳಿ ಹೈಸ್ಕೂಲ್ ಇಲ್ಲಿ ಈ ಕಾರ್ಯಕ್ರಮ ನಡಪ. 24 ಪಿಂಜ 25 ಕರಿಕೆ ಪಿಂಜ ಎಂಎ ಮಾಡುವ ಹೈಸ್ಕೂಲಲ್ಲಿ ನಡಪ. ಮಡಿಕೇರಿಯ ECHS ಪಾಲಿಕ್ಲಿನಿಕ್ಲಿ ನಾಳೆ ವೈದ್ಯಂಗಡ ಸೇವೆ ಇಪ್ಪಲೆ. ಅನ್ನನೇ 26 ತಾರೀಖ ಗಣರಾಜ್ಯೋತ್ಸವ ಮಾರಿಪತ್ತು ರಜೆ ಇಪ್ಪ ಅಂದ ಕ್ಲಿನಿಕ್ರ ಪ್ರಕಟ.